जैसे बुनियादी ढांचे और नई तकनीकों के विकास और बाजार उपलब्ध कराने के लिए ತೇಜಿ ಕಾರ್ಯ ಭಾರತವು ವಿಶ್ವದ ಎರಡನೆಯ ಪ್ರಮುಖ ಬಿದಿರು ಉತ್ಪಾದನಾ ದೇಶವಾಗಿದೆ. ಸುಮಾರು 125 ದೇಶೀಯ ಹಾಗೂ 11 ವಿದೇಶಿ ಬಿದಿರಿನ ತಳಿಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇದೆ. ಭಾರತದಲ್ಲಿ ಸುಮಾರು 16 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬಿದಿರನ್ನ ಬೆಳೆಯಲಾಗ್ತಾ ಇದೆ. ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಮಹಾರಾಷ್ಟ್ರ, ಒರಿಸ್ಸಾ, ಅಸ್ಸಾಂ ರಾಜ್ಯಗಳಲ್ಲಿ ಬಿದಿರನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. 2018-19 ನಮ್ಮ ದೇಶವು ವಿದೇಶಗಳಿಂದ ಬಿದಿರನ್ನ ಆಮದು ಮಾಡಿಕೊಳ್ತಾ ಇತ್ತು. 2022 630 ಕೋಟಿ ರೂಪಾಯಿಗೂ ಅಧಿಕ ರಫ್ತು ಮಾಡುವಲ್ಲಿ ದೇಶವು ಸಫಲವಾಗಿದೆ. ರಾಷ್ಟ್ರೀಯ ಬ್ಯಾಂಬೂ ಮಿಷನ್ ಜೊ ಹಮೇ ಅನುದಾನ ಮಿಲಾ ಹೈ ಉಸ್ಸೆ ಹಮನೆ ಮಶೀನೆ ಖರೀದಿ ಸೆಟಪ್ ಲಗಾಯಾ ಹೈ ಔರ್ ಹಮ ಲೋಗ್ ಉಸ್ಮೇ ಆತ್ಮ ನಿರ್ಭರ ಬನೆ ಹೈ. ಇಸಿ ತರಹ ಬೆಂಗಳೂರು ಕೆ ರಹನೆ ವಾಲೆ ಪರಮೇಶ್ವರನ್ ಕೃಷ್ಣ ಅಯ್ಯರ್ ನೆ ರಾಷ್ಟ್ರೀಯ ಬಾಂಸ್ ಮಿಷನ್ ಕೆ ಸಹಯೋಗ ಸೆ ಆಧುನಿಕ ಪ್ರೊಸೆಸಿಂಗ್ ತಕ್ನೀಕೋ ಕೋ ಅಪನಾ ಕರ್ 2018-19 ಅರಣ್ಯ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತಂದು ಬಿದಿರನ್ನು ಇನ್ನಿತರ ಕೃಷಿ ಬೆಳೆಯಂತೆ ನೆಟ್ಟು ಬೆಳೆಸಿ ಮಾರಾಟ ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ರಾಷ್ಟ್ರೀಯ ಬಿದಿರು ಮಿಷನ್ ನ್ಯಾಷನಲ್ ಬ್ಯಾಂಬೂ ಮಿಷನ್ ಇದನ್ನು ಜಾರಿಗೆ ತಂದು ಬಿದಿರು ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗುತ್ತಿದೆ. ಊದಿನ ಕಡ್ಡಿ ತಯಾರಿ, ಕಟ್ಟಡಗಳು ಹಾಗೂ ವಿವಿಧ ಆಸನಗಳ ನಿರ್ಮಾಣ, ಕಾಗದ ಬಟ್ಟೆ ತಯಾರಿ, ಜೈವಿಕ ಇಂಧನ, ಇಂತಹ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ತಾಂತ್ರಿಕತೆಗಳೊಂದಿಗೆ ಬಿದಿರನ್ನು ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತಿದೆ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದಾಲ್ಚಿನಿ ಬೇಳೆ ಬೇಸಾಯ ಕುರಿತು ಶಿರಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ಉತ್ಪನ್ನಗಳ ಉಪಯೋಗ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಹನುಮಂತಪ್ಪ ಎನ್ನವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಹನುಮಂತಪ್ಪ ಎಂ ಅವರಿದ್ದಾರೆ. ಇವರು ಶಿರಸಿಯಲ್ಲಿರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ಉತ್ಪನ್ನಗಳ ಮತ್ತು ಉಪಯೋಗ ಈ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ದಾಲ್ಚಿನ್ನಿ, ಅದನ್ನು ಹೇಗೆ ಬೇಸಾಯ ಕ್ರಮಗಳು ಮತ್ತು ಹೇಗೆ ಅದನ್ನು ಒಟ್ಟಾರೆ ನಿರ್ವಹಣೆ ಮಾಡಬೇಕು, ಹೇಗೆ ಲಾಭದಾಯಕ ಅನ್ನುವಂಥ ನಿಟ್ಟಿನೊಳಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಹನುಮಂತಪ್ಪ ಅವರು. ನಮಸ್ಕಾರ ರೀ. ದಾಲ್ಚಿನ್ನಿ ಇದೊಂದು ಅತ್ಯಂತ ಪ್ರಮುಖವಾದಂಥ ಸಾಂಬಾರು ಬೆಳೆ. ಈ ಬೆಳೆ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀನಿ, ಯಾಕಂದ್ರೆ ನಾವು ದಾಲ್ಚಿನ್ನಿ ಅಂದ್ರೆ ಅರಣ್ಯ ಬೆಳೆನೆ ಅಂತೇಳಿ ಅನ್ಕೊಂಡಿದ್ದೀವಿ. ರೈತರು ಕೂಡ ಇದನ್ನ ಮಾಡಬಹುದು ಅನ್ನುವಂಥದ್ದು ಬಂದಿದೆ. ಆ ಬೆಳೆ ಬಗ್ಗೆ ಸ್ವಲ್ಪ. ದಾಲ್ಚಿನ್ನಿ ಅಂದ್ರೆ ಇದು ವೈಜ್ಞಾನಿಕವಾಗಿ ಸಿನಮಮ್ ಜೈಲಾನಿಕಂ, ಇಲ್ಲ ಸಿನಮಮ್ ವೈರಮ್ ಅಂತ ಕರೀತಾರೆ ಇದನ್ನ. ಇದು ಲಾರೇಸಿ ಎನ್ನುವ ಕುಟುಂಬಕ್ಕೆ ಸೇರ್ಪಡೆ ಆಗಿರುತ್ತದೆ. ಮತ್ತೆ ಅದಲ್ಲದೆ ಈ ದಾಲ್ಚಿನ್ನಿಯಲ್ಲಿ ನಮ್ಮಲ್ಲಿ ಬೆಳೆಯಂತದಂದ್ರೆ ಸಿನಮಮ್ ಜೈಲಾನಿಕಂ, ಸಿನಮಮ್ ವೈರಮ್ ಜಾಸ್ತಿ ಬೆಳೆಯುತ್ತಾರೆ. ಇದು ಮೊದಲನೇದಾಗಿ ಕಾಡಿನಲ್ಲಿ ಬಹಳ ಬೆಳೀತಿದ್ರು. ಈಗ ರೈತರು ಇದನ್ನು ತಮ್ಮ ಹೊಲಗಳಲ್ಲಿ ಪ್ಲಾಂಟೇಷನ್ ಅಂದರೆ ಪ್ಲಾಂಟೇಷನ್ ರೂಪದಲ್ಲಿ ಕೂಡ ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಇದು ಈ ಪ್ರಭೇದ ಅಲ್ಲದೆ ಬೇರೆ ಬೇರೆ ಪ್ರಭೇದಗಳು ಕೂಡ ಇದ್ದಾವೆ ಇದರಲ್ಲಿ. ಸಿನಮಮ್ ಜೈಲಾನಿಕಂ ಬಿಟ್ಟರೆ ಸಿನಮಮ್ ಕ್ಯಾಂಫರ್ ಅಂತ ಬರುತ್ತೆ, ಅದರ ವುಡ್ಡಿಂದ ನಾವು ಎಣ್ಣೆಯನ್ನು ತೆಗಿಬೋದು. ಚೈನಾದಲ್ಲಿ ಸಿನಮಮ್ ಕ್ಯಾಶಿಯಾ ಅಂತ ಬರುತ್ತೆ. ಈಗ ದಾಲ್ಚಿನ್ನಿ ಚಕ್ಕೆಗೆ ಪರ್ಯಾಯವಾಗಿ ಈ ಸಿನಮಮ್ ಕ್ಯಾಶಿಯನ್ನು ಕೂಡ ಉಪಯೋಗ ಮಾಡ್ತಾರೆ. ಈಗ ಚೈನಾ ಲೀಡಿಂಗ್ ಪ್ರೊಡ್ಯೂಸರ್ ಅಂದರೆ ಅತ್ಯಂತ ಹೆಚ್ಚಿನ ಭಾಗದಲ್ಲಿ ಚೈನಾ ಪ್ರೊಡ್ಯೂಸ್ ಮಾಡ್ತತೆ. ಅದು ಬಿಟ್ಟರೆ ಸಿನಮಮ್ ಬರ್ಮಿಯಾನೆ ಅಂತ ಬರುತ್ತೆ, ಇದು ಇಂಡೋನೇಷ್ಯಾದಲ್ಲಿ ಬೆಳೀತಾರೆ. ಮತ್ತು ನಮ್ಮಲ್ಲಿ ಇನ್ನೊಂದು ಸಿನಮಮ್ ಟಮಾಲಾ ಅಂತ ಕೂಡ ಬೆಳೀತಾರೆ, ಅದು ಅಸ್ಸಾಂ ಭಾಗದಲ್ಲಿ ಬೆಳೀತಾರೆ. ಮತ್ತು ಸಿನಮಮ್ ಬಲಮತ್ರಮ್ ಅಂತ ಬರುತ್ತೆ, ಅದು ಸಿನಮಮ್ ಜೈಲಾನಿಕಮ್ ಅಂದರೆ ದಾಲ್ಚಿನ್ನಿ ಎಲೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಲೆ ದಪ್ಪ ಇರುತ್ತೆ. ಇದನ್ನು ಈ ಎಲೆಗಳನ್ನ ಇದನ್ನು ಸಾಂಬಾರಕ್ಕೋಸ್ಕರ ಉಪಯೋಗ ಮಾಡ್ತಾರೆ. ಇದನ್ನು ಸಾಂಬಾರ್ ಅಂದರೆ ಮತ್ತು ಬೇರೆ ಬೇರೆ ಏನು ಉಪಯೋಗಗಳು? ದಾಲ್ಚಿನ್ನಿಯಲ್ಲಿ ಎಲ್ಲ ಭಾಗಗಳನ್ನ ಕೂಡ ಉಪಯೋಗ ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು, ದಾಲ್ಚಿನ್ನಿ ಚಕ್ಕೆ ಮಾತ್ರ ಉಪಯೋಗ ಮಾಡ್ತಿದ್ರು, ಅದು ಬಿಟ್ಟರೆ ಎಲೆಗಳನ್ನ ಉಪಯೋಗ ಮಾಡ್ತಿದ್ರು. ಇವೆರಡು ನಿಮಗೆ ಸಾಂಬಾರು ಪದಾರ್ಥಗಳಲ್ಲಿ ಮುಖ್ಯವಾಗಿ ಉಪಯೋಗ ಮಾಡ್ತಾರೆ. ಅದೂ ಅಲ್ಲದೆ ಈಗ ದಾಲ್ಚಿನ್ನಿ ಎಣ್ಣೆ ಎಲೆ ಮತ್ತು ತೊಗಟೆಯಿಂದ ನಾವು ಎಣ್ಣೆ ಅಂಶ ಇರುತ್ತೆ ಅದರಲ್ಲಿ 0.92 ಅಪ್ ಟು ಉತ್ತಮ ತಳಿಗಳಲ್ಲಿ 3.5% ಮಟ್ಟ ಇರುತ್ತೆ ಅದು. ಸೊ ಈ ಎಲೆ ಮತ್ತು ತೊಗಟೆಯಿಂದ ನಾವು ಎಣ್ಣೆನ ಕೂಡ ತೆಗಿಬೋದು. ಈ ಎಣ್ಣೆನ ನಾವು ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲಿ, ಸೇಂಟ್ ಇಂಡಸ್ಟ್ರಿಯಲ್ಲಿ, ಬೇರೆ ಬೇರೆ ವಿಧವಾದ ಕೈಗಾರಿಕೆಗಳಲ್ಲಿ ಕೂಡ ಉಪಯೋಗ ಮಾಡ್ತಾರೆ. ಅದು ಅಲ್ಲದೆ ಈಗ ಇರುವಂಥ ಮುಖ್ಯವಾದ ಭಾಗ ಅಂದರೆ ಇನ್ನೊಂದು ನಮಗೆ ಇಮ್ಯಾಚರ್ ಫ್ರೂಟ್ ಅಂತೀವಿ. ಇಮ್ಯಾಚರ್ ಫ್ರೂಟ್ ಅಂದರೆ ಎಳೆದಾದ ಕಾಯಿ. ಇದು ಈಗ ಅತ್ಯಂತ ಬೇಡಿಕೆಯಲ್ಲಿದೆ. ಈಗ ಈ ಎಳೆ ಕಾಯಿನ ಏನು ಮಾಡ್ತಾರೆ, ಸಾಂಬಾರು ಪದಾರ್ಥಕ್ಕೆ ಉಪಯೋಗ ಮಾಡ್ತಾರೆ. ಇದನ್ನು ನಾವು ಬಿಡಿಸ್ಕೊಂಡು ನಾವು ಸಾಂಬಾರು ಪದಾರ್ಥನ ತಯಾರಿಸಬಹುದು. ಹಾಗಾಗಿ ಅಡಿಗೆಗಾಗಿ ಹೆಚ್ಚಾಗಿ ಇದನ್ನು ಉಪಯೋಗ ಆಗುವಂಥದ್ದು. ಅಡಿಗೆಗೊಂದೇ ಅಂತಲ್ಲ, ಅಡಿಗೆ ಬಿಟ್ಟರೆ ನಮಗೆ ಬೇವರೇಜಸ್ಸಲ್ಲಿ ಉಪಯೋಗ ಮಾಡ್ತಾರೆ, ಮತ್ತು ಐಸ್ ಕ್ರೀಮ್ಸಲ್ಲಿ ಉಪಯೋಗ ಮಾಡ್ತಾರೆ, ಪರ್ಫ್ಯೂಮ್ ಇಂಡಸ್ಟ್ರಿ, ಸೇಂಟ್ ಇಂಡಸ್ಟ್ರಿಯಲ್ಲಿ ಉಪಯೋಗ ಮಾಡ್ತಾರೆ, ಮತ್ತು ಅದರ ಕಾಯಿ ಅಂದರೆ ಫ್ರೂಟನ್ನು ನಾವು ಕ್ಯಾಂಡಲ್ ತಯಾರಿಕೆಯಲ್ಲಿ ಕೂಡ ಉಪಯೋಗ ಮಾಡ್ಬೋದು. ಮತ್ತು ಅದು ಅಲ್ಲದೆ ಸಿನಮಮ್ ಎಲೆಯಿಂದ ಸಿನಮಮ್ ಸೆಂಟೆಡ್ ಟೀ ಅಂತ ಬರುತ್ತೆ, ಅದನ್ನು ಕೂಡ ನಾವು ತಯಾರಿಸ್ಬೋದು. ಮತ್ತು ಅದು ಅಲ್ಲದೆ ಸಿನಮಮ್ ಅಂತ ಬರೋಂಥ ಎಣ್ಣೆಯಿಂದ, ತೊಗಟೆ ಅಥವಾ ಎಲೆಗಳಿಂದ ಬರುವಂಥ ಎಣ್ಣೆಯನ್ನು ನಾವು ಮೆಡಿಸಿನ್ಸ್ ಕೂಡ ಉಪಯೋಗ ಮಾಡ್ತೀವಿ. ಇದು ಹೆಚ್ಚಾಗಿ ಯಾವ ದೇಶದಲ್ಲಿ ಬೆಳೀತಾರೆ? ಇದು ಮುಖ್ಯವಾಗಿ ಮೂಲತಃ ಶ್ರೀಲಂಕಾ ಮತ್ತು ನಮ್ಮ ಭಾರತ ದೇಶದಲ್ಲೇ ಕಂಡುಬರುತ್ತದೆ, ಸಿನಮಮ್ ಜೈಲಾನಿಕ ಮತ್ತು ಸಿನಮಮ್ ವರಂ ಅಂತ. ಇದರ ಮುಖ್ಯ ತಳಿಗಳು ಶ್ರೀಲಂಕಾದಲ್ಲಿದ್ದಾವೆ. ಶ್ರೀಲಂಕಾದಲ್ಲಿ ಸುಮಾರು 8-10 ತಳಿಗಳಿವೆ. ನಮ್ಮ ಇಂಡಿಯಾದಲ್ಲಿ ಕೂಡ ಈಗ 9-10 ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಮುಖ್ಯವಾಗಿ ಇಂಡಿಯಾದಲ್ಲಿ ಅಂದರೆ ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗೋವಾ ಮತ್ತು ಅಸ್ಸಾಂ ವಿಭಾಗಗಳಲ್ಲಿ ಕಂಡುಬರುತ್ತೆ. ಆದರೆ ಅಸ್ಸಾಮಲ್ಲಿ ಸಿನಮಮ್ ಟಮಾಲ್ ಅಂತ ಬರುತ್ತೆ, ಟಮಾಲ್ ಪತ್ರ ಅಂತ ಹೇಳ್ತೀವಿ ನಾವು. ಆ ಟಮಾಲ್ ಪತ್ರನ ಜಾಸ್ತಿ ಬೆಳೀತಾರೆ, ಸಿನಮಮ್ ಅಂದರೆ ದಾಲ್ಚಿನ್ನಿಗಿಂತ ಜಾಸ್ತಿ. ಇದನ್ನು ವಿವಿಧ ದೇಶಗಳಲ್ಲಿ ಕೂಡ ಬೆಳೀತಾರೆ, ಮುಖ್ಯವಾಗಿ ಶ್ರೀಲಂಕಾ, ಭಾರತ ದೇಶ ಮತ್ತು ಮಡಗಾಸ್ಕರ್, ಸಿಶೆಲೀಸ್. ಸೊ ಈ ವಿಭಾಗಗಳಲ್ಲಿ ಕೂಡ ಇದನ್ನ ಹೆಚ್ಚಾಗಿ ಬೆಳೀತಾರೆ. ಮರಗಳ ಆಯ್ಕೆ ಹೇಗಿರಬೇಕು? ಮರಗಳ ಆಯ್ಕೆ ಮಾಡಬೇಕಾದ್ರೆ ನಾವು ಯಾವುದಕ್ಕೆ ಆ ಮರನ ಉಪಯೋಗ ಮಾಡ್ತೀವಿ ಇದರ ಅನುಗುಣವಾಗಿ ನಾವು ಆಯ್ಕೆ ಮಾಡಬೇಕಾಗುತ್ತೆ. ನೀವು ತೊಗಟೆಗಾಗಿ ಉಪಯೋಗ ಮಾಡೋದಿದೆ, ತೊಗಟೆ ಬಹಳಷ್ಟು ಸ್ಮೂತ್ ನುಣುಪಾಗಿರಬೇಕು. ಮತ್ತು ಅದನ್ನು ತೊಗಟೆ ಕೀಳಬೇಕಾದ್ರೆ ಬಹಳಷ್ಟು ಸುಲಭವಾಗಿ ನಾವು ತೊಗಟೆನ ಕೀಳೋ ಹಾಗೆ ಇರಬೇಕು ಆ ಮರದ್ದು. ಮತ್ತು ತೊಗಟೆಯಲ್ಲಿ ಎಣ್ಣಿನ ಅಂಶ ಜಾಸ್ತಿ ಇರಬೇಕು, ಅಂದರೆ ಆಯಿಲ್ ಕಂಟೆಂಟ್ ಅಂತ ಹೇಳ್ತೀವಿ ನಾವು. ಆಯಿಲ್ ಕಂಟೆಂಟ್ ಜಾಸ್ತಿ ಇರಬೇಕು. ಆಯಿಲ್ ಕಂಟೆಂಟಲ್ಲಿ ಬಾರ್ಕಲ್ಲಿ ಅಂದರೆ ತೊಗಟೆಯಲ್ಲಾದರೆ ಸಿನಮಾಲ್ಡಿಹೈಡ್ ಅಂತ ಬರುತ್ತೆ, ಆ ಅಂಶ ಜಾಸ್ತಿ ಇರಬೇಕು. ಎಲೆಯಲ್ಲಾದರೆ ಯುಜಿನಾಲ್ ಅಂತ ಇರುತ್ತೆ, ಆ ಅಂಶ ಜಾಸ್ತಿ ಇರಬೇಕು. ಯುಜಿನಾಲ್ ಕಂಟೆಂಟ್ ಜಾಸ್ತಿ ಇದ್ದರೆ, ಅಂಶ ಜಾಸ್ತಿ ಇದ್ದರಿಂದ ಅದನ್ನು ಬೇರೆ ಬೇರೆ ಸೋಪ್ ಇಂಡಸ್ಟ್ರಿ ಮತ್ತು ಸೇಂಟ್ ಇಂಡಸ್ಟ್ರಿ, ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲಿ ಉಪಯೋಗ ಮಾಡ್ಬೋದು. ಈ ಎರಡು ಅಂಶಗಳು ನೀವು ಭಾಳಷ್ಟು ಮುಖ್ಯ ಎಣ್ಣೆನ ತೆಗಿಬೇಕಾದ್ರೆ. ಇದು ಅಲ್ಲದೆ ನಾವು ಈಗೀಗ ಅಂದರೆ ಎಳೆ ಕಾಯಿ ಅಂದರೆ ಮ್ಯಾಚರ್ ಫ್ರೂಟ್ ಅಂತೀವಲ್ಲ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಅದನ್ನು ಜಾಸ್ತಿ ಯಾವ ಮರದಲ್ಲಿ ಬಿಡುತ್ತಲ್ಲ ಅಂಥ ಮರನ ನಾವು ಆಯ್ಕೆಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಅದು ಅಲ್ಲದೆ ಆ ಮರ ಯಾವುದೇ ಒಂದು ರೋಗ ಮತ್ತು ಕೀಟಗಳ ಬಾಧೆಯಿಂದ ದೂರ ಇರಬೇಕು. ಸೊ ಈ ಅಂಶಗಳನ್ನ ನಾವು ಜಾಸ್ತಿ ಗಮನದಲ್ಲಿಟ್ಕೊಂಡು ಆ ಮರಗಳ ಆಯ್ಕೆನ ಮಾಡ್ತೀವಿ. ಇನ್ನು ನಾವು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿದಾಗ, ಈ ಪ್ರದೇಶಕ್ಕೆ ಇಷ್ಟು ಮಳೆ ಬೀಳುವಂಥ ಪ್ರದೇಶಕ್ಕೆ ಅಷ್ಟೋ ಇಷ್ಟು ಕಡಿಮೆ ಮಳೆ ಬೀಳುವಂಥ ಪ್ರದೇಶ, ಚಳಿ ಇರುವಂಥ ಪ್ರದೇಶ, ಜಾಸ್ತಿ ಬಿಸಿಲಿರುವಂಥ ಪ್ರದೇಶ, ಹಿಂಗೆಲ್ಲನೂ ಅದ್ರ ಮೇಲೆ ಅವಲಂಬನೆಯೋ ಹೇಗೆ? ಇದು ಕರ್ನಾಟಕದಲ್ಲಿ ಮುಖ್ಯವಾಗಿ ನಮ್ಮ ವೆಸ್ಟರ್ನ್ ಘಾಟ್ಸ್ ರೀಜನ್ಸಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಭಾಳಷ್ಟು ಚೆನ್ನಾಗಿ ಬೆಳೀತದೆ. ಆದರೆ ಈಗೀಗ ಸ್ವಲ್ಪ ಹೊಣವ ಪ್ರದೇಶಗಳು ಕೂಡ ಬೆಳೀತದ್ರಿ. ಈಗ ಹಾನಗಲ್ಲು, ಮುಂಡಗೋಡು ಅಂಥ ಪ್ರದೇಶಗಳಲ್ಲಿ ಕೂಡ ನಾವು ಬೆಳೆಯೋದು. ಸುಮಾರು ನಿಮಗೆ 1,000-2,500-3,000 ಮಿಲಿಮೀಟರ್ ಮಳೆ ಇರೋಂಥ ಪ್ರದೇಶಗಳಲ್ಲಿ ಬೆಳಿಬೋದು ಇದನ್ನು. ಇನ್ನು ನಾವು ಬೆಳೆಸ್ಬೇಕು ಅಂತ ಅಂದಾಗ ಯಾವ ರೀತಿ ಬೀಜದಿಂದನೋ ಅಥವಾ ಕಸಿ ಮಾಡೋದು ಹೇಗೆ? ಇದನ್ನು ಮುಖ್ಯವಾಗಿ ಮೂರು ವಿಧಾನದಲ್ಲಿ ಬೆಳೆಸ್ಬೋದು ನಾವು. ಒಂದು ಬೀಜದಿಂದನ ಬೆಳೆಸ್ಬೋದು. ನೀವು ಬೀಜನ ಈ ಮರ ಬೀಜ ಮುಖ್ಯವಾಗಿ ಮೇ ಮತ್ತು ಜೂನಲ್ಲಿ ಬಿಡುತ್ತೆ, ಜೂನಿಂದ ಅಪ್ ಟು ಆಗಸ್ಟ್ ಮಟ್ಟ ಬಿಡುತ್ತೆ. ಅದು ವಾತಾವರಣಕ್ಕೆ ಅನುಗುಣವಾಗಿ ಮೇಯಿಂದ ಸ್ಟಾರ್ಟ್ ಆಗುತ್ತೆ ಹಣ್ಣು ಬಿಡೋದು. ಆವಾಗ ಹಣ್ಣು ಸುಮಾರು ನಿಮಗೆ ನೇರಳೆ ಕಲರ್ ತಿರುಗಿದಾಗ ಹಣ್ಣುಗಳನ್ನ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿದ ತಕ್ಷಣ ನಾವು ಅದರ ಮೇಲಿರೋಂಥ ಪಲ್ಪ್ ಅಂತೀವಲ್ಲ ಅದನ್ನ ರಿಮೂವ್ ಮಾಡಿ ಅಂದರೆ ತೆಗೆದು ಅದನ್ನ ಒಂದು ದಿನ ಎರಡು ದಿನ ನಾವು 24 ಗಂಟೆ ನೀರಿನಲ್ಲಿ ನೆನೆಸಿ ಅದನ್ನು ನಾವು ಬೀಜನ ಬೆಡ್ಗೆ ಅಥವಾ ಸೋಯಿಂಗ್ ಮಾಡ್ಬೋದು. ಸುಮಾರು 7 ದಿನಗಳೊಳಗೆ ನಿಮಗೆ ಸಸಿಗಳು ಅಂದರೆ ಜರ್ಮಿನೇಷನ್ನು ಸ್ಟಾರ್ಟ್ ಆಗುತ್ತೆ. ಇದು ಅಲ್ಲದೆ ಮತ್ತು ನೀವು ಕಟಿಂಗ್ಸ್ನ ಉಪಯೋಗ ಮಾಡಿ ಕೂಡ ನಾವು ಬೆಳೆಯಬೋದು. ಸುಮಾರು ಪೆನ್ಸಿಲ್ ಥಿಕ್ನೆಸ್ ಇರೋಂಥ ಕಾಂಡದ ಅಂದರೆ ಕಟಿಂಗ್ಸ್ನ ನಾವು ಕಟ್ ಮಾಡಿಕೊಂಡು ಅದರಲ್ಲಿ ಅದನ್ನು ನಾವು IBA ಅಂತ ಬರುತ್ತೆ, ಅಂದರೆ ರೂಟಿಂಗ್ ಅಂದರೆ ಬೇರನ್ನ ಸ್ವಲ್ಪ ಉತ್ಪಾದನೆ ಮಾಡೋದಕ್ಕೆ IBA ಇಂಡಾಲ್ಬಿಟರಿಕ್ ಆ್ಯಸಿಡ್ ಅಂತ ಬರುತ್ತೆ. ಅದನ್ನು 1,000-2,000 PPM ನಾವು ಆ ಪೌಡ್ರನ್ನಲ್ಲಿ ಅದ್ದಿ ಕಟಿಂಗ್ಸ್ನ ನಾವು ಕಟಿಂಗ್ಸ್ನ ರೂಟ್ ಟ್ರೈನರಲ್ಲಿ ಹಾಕಿದ್ರೆ ಅದನ್ನು ಕಟಿಂಗ್ಸ್ ಕೂಡ ಉಪಚಾರ ಮಾಡಿ ಉಪಚಾರ ಮಾಡಬೇಕು. ಉಪಚಾರ ಮಾಡಿದ್ರೆ ನಮ್ಗೆ ರೂಟಿಂಗ್ ಅಂದರೆ ಬೇರು ಬೇಗ ಬಿಡುತ್ತೆ, ಬೇರು ಬಿಟ್ಟರೆ ಅವಾಗ ಕಟಿಂಗ್ಸ್ ಸಸ್ಯಾಗಿ ಬೆಳವಣಿಗೆ ಆಗಲು ಅನುಕೂಲ ಆಗುತ್ತೆ. ಮತ್ತೆ ಅಂಗಾಂಶ ಕೃಷಿ ಹಂಗೇನು ಮಾಡ್ತಾರೆ? ಅಂಗಾಂಶ ಕೃಷಿಯಲ್ಲಿ ಮಾಡ್ತಾ ಇದ್ದಾರೆ, ಆದರೆ ಆದಷ್ಟು ಸದ್ಯಕ್ಕೆ ಅಷ್ಟು ಬೆಳವಣಿಗೆ ಅಂಗಾಂಶ ಕೃಷಿಯಲ್ಲಿ ಆಗಿಲ್ಲ. ಆದರೆ ಇನ್ನೊಂದು ಮೆಥಡ್ ಬರುತ್ತೆ, ಏರ್ ಲೇಯರಿಂಗ್ ಅಂತ. ಏರ್ ಲೇಯರಿಂಗಲ್ಲಿ ಕೂಡ ನಾವು ಈ ಬೆಳೆಗಳ ಸಸಿಗಳನ್ನು ತಯಾರಿಸ್ಬೋದು. ಈ ಏರ್ ಲೇಯರಿಂಗಲ್ಲಿ ಏನು ಮಾಡ್ತಾರೆ, ಈಗ ಯಾವ್ದಾದ್ರು ಒಂದು ತೊಂಗೆ ಭಾಗದಲ್ಲಿ ಅದ್ರ ಸ್ವಲ್ಪ ತೊಗಟೆ ತೆಗೆದು ಆ ತೊಗಟೆ ತೆಗೆದಂಥ ಭಾಗಕ್ಕೆ ಸ್ವಲ್ಪ ಸ್ಪ್ಯಾಗ್ನೋಮಾಸ್ ಅಥವಾ ಕಾಯಿರ ಪಿತ್ತ ಹಚ್ಚಿ ಅಂದರೆ ಮಿಕ್ಸ್ ಮಾಡಿ ಅಲ್ಲೇ ಇಟ್ಟು ಅದನ್ನು ಟೈಟಾಗಿ ಕಟ್ಟಬೇಕಾಗುತ್ತೆ. ಕಟ್ಟಿದ್ಮೇಲೆ ಏನು ಮಾಡ್ಬೇಕು, ನಾವು ಸುಮಾರು ಒಂದು 15-20 ದಿನಕ್ಕೆ ರೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಬೇರ್ ಸ್ಟಾರ್ಟ್ ಆಗುತ್ತೆ ಬಿಡೋದು. ಆಮೇಲೆ ಸುಮಾರು 50 ದಿನದೊಳಗೆ ಅದನ್ನು ಕಟ್ ಮಾಡಿ ಹಿಂದ್ಗಡೆ ಭಾಗದಲ್ಲಿ ಆ ಸಸಿನ ನಾವು ಪ್ಲಾಂಟಿಂಗ್ಗೋಸ್ಕರ ಉಪಯೋಗ ಮಾಡ್ಬೋದು. ಈಗ ನಾವು ಇದಕ್ಕೆ ಅಂತರ ಎಷ್ಟೆಷ್ಟಿರಬೇಕು, ಸಾಲಿನಿಂದ ಸಾಲಿಗೆ, ಸಸಿಯಿಂದ ಸಸಿಗೆ? ಇದು ಅಂತರ ಅಂದರೆ ನೀವು ಯಾವ ಬೆಳವಣಿಗೆ ಬೇಸಾಯ ಪದ್ಧತಿಯಲ್ಲಿ ನೀವು ಅಳವಡಿಸ್ಕೊಳ್ತಿರಲ್ಲ ಆ ಬೇಸಾಯ ಪದ್ಧತಿಗೆ ಅನುಗುಣವಾಗಿ ನಾವು ಅಂತರನ ನೋಡಬೇಕಾಗುತ್ತೆ. ಈಗ ಕಂಪ್ಲೀಟಾಗಿ ಸಿನಮಮ್ನೇ ನೀವು ಅಂದರೆ ದಾಲ್ಚಿನ್ನಿ ಗಿಡಗಳನ್ನ ಬೆಳೆಸ್ತೀರಿ ಅಂದರೆ ಪ್ಲಾಂಟೇಷನ್ ರೂಪದಲ್ಲಿ ಅಂದರೆ ನೆಡುತೋಪ ರೂಪದಲ್ಲಿ, ಆಗ ನೀವು 2 ಮೀಟರ್ ಇಂದ 3 ಮೀಟರ್ವರೆಗೂ ಅಂದರೆ ಗಿಡದಿಂದ ಗಿಡಕ್ಕೆ ನೀವು ಬಿಡಬೇಕಾಗುತ್ತೆ. ಆಮೇಲೆ ಅದೇ ನೀವು ಕೃಷಿ ಬೇಸಾಯ ಪದ್ಧತಿಯಲ್ಲಿ ಅಂದರೆ ಕೃಷಿ ಅರಣ್ಯ ಪದ್ಧತಿಯಲ್ಲಿ ನೀವು ಬೆಳೆಸ್ತೀರಂದರೆ, ಈಗ ಅದು ಇದ್ರ ಮಧ್ಯೆ ನೀವು ಮ್ಯಾಂಗೋ ಅಂದರೆ ಮಾವು, ಸಪೋಟ, ಬೇರೆ ಯಾವ್ದಾದ್ರು ಬೆಳೆಸಿದ್ರೆ ಸುಮಾರು ನೀವು 8-10 ಮೀಟರ್ ದೂರದಲ್ಲಿ ನೀವು ನೆಡಬೇಕಾಗುತ್ತೆ. ಒಳಗೆ ಒಳ ಬೆಳೆಗಳನ್ನು ಬೇರೆ ಬೇರೆ ಹಾಕೋಬಹುದು ನೀವು ಮಧ್ಯದಲ್ಲಿ. ಈಗ ಒಂದು ಸಿನಮಮ್ ಅಂದರೆ ದಾಲ್ಚಿನ್ನಿ ಗಿಡದಿಂದ ಇನ್ನೊಂದು ದಾಲ್ಚಿನ್ನಿ ಗಿಡದ ಮಧ್ಯೆ ನೀವು ಸಪೋಟ ಹಾಕ್ಬೋದು, ಇಲ್ಲ ಮ್ಯಾಂಗೋ ಅಂದರೆ ಮಾವು ಕೂಡ ಹಾಕ್ಬೋದು. ಮತ್ತು ಎರಡು ಲೈನ್ಗಳ ಮಧ್ಯೆ ಏನು ಜಾಗ ಉಳಿಯುತ್ತಲ್ಲ ಆ ಜಾಗದಲ್ಲಿ ನೀವು ಕರಿಬೇವು ಇಲ್ಲ ಡ್ರಮ್ ಸ್ಟಿಕ್ಕು ಬೇರೆ ಗ್ರಾಸಸ್ ಅಂದರೆ ಗ್ರಾಸಸ್ ಕೂಡ ನೀವು ಬೆಳಿಬೋದು. ಈ ಒಂದು ತೊಗರಿ ಬೆಳಿಬೋದು, ಅದು ಕೃಷಿ ಅರಣ್ಯ ವಾರ್ಷಿಕ ಬೆಳೆಗಳನ್ನು ಬೆಳಿಬೋದು. ವಾರ್ಷಿಕ ಬೆಳೆಗಳನ್ನು ಬೆಳಿಬೋದು. ಇದು ಸುಮಾರು ನಿಮಗೆ 4 ವರ್ಷಕ್ಕೆ ನಿಮಗೆ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. 4 ವರ್ಷಕ್ಕೆ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಆ ಕಾಯಿನ ಅಂದರೆ ಇಮ್ಯಾಚುರ್ ಫ್ರೂಟ್ ಅಂದರೆ ಎಳೆ ಕಾಯಿನ ಅದನ್ನು ನೀವು ಹಾರ್ವೆಸ್ಟ್ ಮಾಡ್ಬೋದು. ಹಾರ್ವೆಸ್ಟ್ ಮಾಡಿ ನೀವು ಅದನ್ನು ಒಣಗಿಸಿ ಆಮೇಲೆ ನೀವು ಸಾಂಬಾರು ಪದಾರ್ಥವಾಗಿ ಉಪಯೋಗಿಸ್ತಾರೆ. ಒಟ್ಟು ಜೀವಿತಾವಧಿ ಎಷ್ಟು ಅದರದ್ದು? ಜೀವಿತಾವಧಿ ಇದು ಮುಖ್ಯವಾಗಿ ಮೊದಲೆಲ್ಲ ಕಾಡಿನಲ್ಲಿ ಬೆಳೆಯುವಂಥ ಬೆಳೆ ಇದು. ಈಗ ಸುಮಾರು 20 ವರ್ಷಗಳ ಹಿಂದಿನಿಂದ ಇದನ್ನು ರೈತರು ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಇದರ ಜೀವಿತಾವಧಿ ನಿಮ್ಮ ಕಾಡಿನಲ್ಲಿ ಹೋದರೆ 40-50 ವರ್ಷದವರೆಗೂ ಇದೆ. ಆದರೆ ಈಗ ರೈತರು ಮಾತ್ರ ಈಗ 20-25 ವರ್ಷವರೆಗೂ ಬೆಳೆಯಬಹುದು. ಇಳುವರಿ ಎಲ್ಲ ಹೇಗೆ ಇದು? ಇಳುವರಿ ನೀವು ಈಗ ಎಳೆ ಕಾಯಿ ಅಂದರೆ ಇಮ್ಯಾಚುರ್ ಫುಡ್ ತೊಗೊಂಡ್ರೆ ನೀವು ದೊಡ್ಡದಾಗಿ ಬೆಳೆದಂಥ ಈಗ 1-4 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು 1.5 ಕೆಜಿಯಿಂದ 1/2 ಕೆಜಿ ಹಂಗೆ ಇಳುವರಿ ಕೊಡುತ್ತೆ ಪ್ರತಿ ಗಿಡ ಮತ್ತು ನೀವು ಅದು ಹಂದ್ರ ಬೆಳ್ಕೊತ ಹೋದಂಗೆಲ್ಲ ನಿಮಗೆ ಸುಮಾರು 3-4 ಕೆಜಿವರೆಗೂ ಸಿಗುತ್ತೆ. ಪ್ರತಿ ಹೆಕ್ಟರ್ಗೆ ಎಷ್ಟಾಗುವ? ಪ್ರತಿ ಹೆಕ್ಟರ್ಗೆ ನೀವು ಅದೇ ನೀವು ಯಾವ ರೀತಿ ನೆಡುತೋಪು ಬೆಳೆಸ್ತಿರಲ್ಲ ಅದ್ರ ಮೇಲೆ ನೀವು ಸಸ್ಯಗಳ ಸಾಂದ್ರತೆ ಎಷ್ಟಿರುತ್ತಲ್ಲ ಅದ್ರ ಮೇಲೆ ಇರುತ್ತೆ. ಈಗ ಅದೇ ನೀವು ಎಲೆ ಮತ್ತು ಚಕ್ಕೆಗೋಸ್ಕರ ಬೆಳೆಸೋದಾದರೆ ಈಗ ಸುಮಾರು 1 ಹೆಕ್ಟರ್ಗೆ 1.5-3.5 ಸಾವಿರ ಗಿಡ ನೀವು ನೆಟ್ಟರೆ 2x2 ಮೀಟ್ರಲ್ಲಿ ಅಂತರದಲ್ಲಿ ನೀವು ಸುಮಾರು 800 ಕೆಜಿ ನಿಮ್ಗೆ ಚಕ್ಕೆ ಬರುತ್ತೆ, ಸುಮಾರು 1-400 ಕೆಜಿ ಎಲೆ ಬರುತ್ತೆ. ಅಂದರೆ 1 ಕೆಜಿಗೆ ಎಲೆಗೆ ನಿಮಗೆ 30-40 ರೂಪಾಯಿ ಇದೆ, ಚಕ್ಕೆಗೆ ನಿಮಗೆ 350-400 ರೂಪಾಯಿ ಇದೆ. ಸುಮಾರು 1 ಹೆಕ್ಟರ್ದಲ್ಲಿ ನೀವು 1-2 ಲಕ್ಷ ನೀವು ಖರ್ಚು ಮಾಡಿದ್ರೆ ಸುಮಾರು 6 ಲಕ್ಷದವರೆಗೂ ನಿಮಗೆ ಬರುತ್ತೆ. ಅದರಲ್ಲಿ 2 ಲಕ್ಷ ನೀವು ತೆಗೆದರೆ ನಿಮ್ಗೆ ಸುಮಾರು 3.5-4 ಲಕ್ಷ ರೂಪಾಯಿ ನಿಮಗೆ ನಿವ್ವಳ ಲಾಭ ಬರುತ್ತೆ. ಹಾಗಾಗಿ ಮಳೆ ಕಡಿಮೆ ಆಗುವಂಥ ಪ್ರದೇಶ, ನೀರಾವರಿ ಇಲ್ಲದಂಥ ಪ್ರದೇಶ ಹಾಗೆ ನಡೆಯಲ್ಲ ಇದು. ಇದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಅಂದರೆ ಬೆಳವಣಿಗೆ ಪ್ರಥಮ ಹಂತದಲ್ಲಿ ಸ್ವಲ್ಪ ನಿಮಗೆ ಶೇಡ್ ಬೇಕಾಗುತ್ತೆ ಅಂದರೆ ನೆರಳು ಬೇಕಾಗುತ್ತೆ. ಆಮೇಲೆ ಬೆಳೀತಾ ಇದಕ್ಕೆ ಸ್ವಲ್ಪ ಬೆಳಕು ಜಾಸ್ತಿ ಬೇಕಾಗುತ್ತೆ ಅಂದರೆ ನಿಮಗೆ ಫ್ರೂಟ್ಸ್ ಅಂದರೆ ಇಮೇಜ್ ಬಾಲ್ಯಾವಸ್ಥೆಯಲ್ಲಿ ಸ್ವಲ್ಪ ನೆರಳು ಬೇಕು. ಹೌದು ಹೌದು, ಬಾಲ್ಯಾವಸ್ಥೆಯಲ್ಲಿ ನೆರಳು ಬೇಕಾಗುತ್ತೆ. ಇದಕ್ಕೆ ರೋಗ ಕೀಟ ಅಂತ ಏನು ಬಾಧೆ ಇದೆಯಾ? ಇದಕ್ಕೆ ರೋಗ ಅಂದರೆ ನಿಮಗೆ ಗಿಡಗಳಿಗಾದರೆ ನಿಮಗೆ ಸ್ಟೆಮ್ ಬೊರರ್ ಅಂತ ಬರುತ್ತೆ, ಅದು ಸ್ವಲ್ಪ ಕಾಂಡ ಕೊರಕ ಅಂತ ಕರಿತೀವಿ ನಾವು, ಕಾಂಡ ಕೊರಕ ತೊಂದರೆ ಇದೆ ಸ್ವಲ್ಪ. ಮತ್ತು ಅದು ಬಿಟ್ಟರೆ ನಿಮಗೆ ಸಿನಮಮ್ ಬಟರ್ಫ್ಲೈ ಅಂತ ಬರುತ್ತೆ, ಅದು ಸ್ವಲ್ಪ ಎಲೆಗಳನ್ನೆಲ್ಲ ತಿಂದಾಗ್ತದೆ. ಅದಕ್ಕೋಸ್ಕರ ನೀವು ಸಸಿಗಳು ಇನ್ನೂ ಬೆಳವಣಿಗೆ ಹಾಕೋಂಥ ಬೆಳವಣಿಗೆ ಹಂತದಲ್ಲಿ 1-2 ವರ್ಷದ ಹಂತದಲ್ಲಿ ಅದು ಚಿಗುರು ಏನಿರುತ್ತೆ ಎಲೆಗಳ ಚಿಗುರು ಅದನ್ನು ಕಂಪ್ಲೀಟ್ ತಿಂದಾಗುತ್ತೆ. ಅದಕ್ಕೋಸ್ಕರ ಆ ಸಿನಮಮ್ ಏನಿದೆಯಲ್ಲ ಬಟರ್ಫ್ಲೈನ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದು ಬೇರೆ ಬೇರೆ ರೀತಿಯಿಂದ ಬರುತ್ತೆ. ಆದರೆ ನೀವು ಕ್ಲೋರೋಫೈರಿಫಾಸ್ ಕುಡಿಬೋದು, ಆ ರೀತಿ ಹೊಡೆದು ನೀವು ಕಂಟ್ರೋಲ್ ಮಾಡ್ಬೋದು. ಇನ್ನು ಸಣ್ಣ ಗಿಡಗಳಾದರೆ ನೀವು ನೋಡ್ತಾ ಇರಬೇಕು ಗಿಡಗಳ ಮೇಲೆ, ಅದನ್ನು ಬಂದಂಥ ಹುಳುಗಳನ್ನ ತೆಗೆದು ಸಾಯಿಸಬೇಕಾಗುತ್ತೆ ಅಷ್ಟೇ. ಅಂದರೆ ಎಲ್ಲ ಪದ್ಧತಿಯನ್ನು ಮೊದಲಿಗೆ ಜೈವಿಕವಾಗಿ ಮಾಡ್ಬೋದು, ಮೆಕ್ಯಾನಿಕಲ್ ರೀತಿಯಲ್ಲಿ ನೀವು ಹ್ಯಾಂಡ್ ಪಿಕ್ಕಿಂಗ್ ಮಾಡಿ ನೀವು ಸಾಯಿಸ್ಬೋದು, ಇಲ್ಲ ಕೆಮಿಕಲ್ ಕ್ಲೋರೋಫೈರಿಫಾಸ್ ಹೊಡೆದು ನೀವು ಅದನ್ನ ಕಂಟ್ರೋಲ್ ಮಾಡ್ಬೋದು. ಸ್ವಲ್ಪ ನೀರಾವರಿ ಇರಬೇಕು, ಅದು ಸುಮಾರು 1-3 ವರ್ಷವರೆಗೂ ಸ್ವಲ್ಪ ನೀರು ಬೇಕಾಗುತ್ತೆ. ಆಮೇಲೆ ಒಂದು ಬೆಳವಣಿಗೆ ಆದ ತಕ್ಷಣ ಅಷ್ಟು ನೀರೇನು ಬೇಕಾಗಲ್ಲ. ಸ್ವಲ್ಪ ಬೇಸಿಗೆ ಕಾಲದಲ್ಲಿ ನೀವು ನೀರು ಬಿಟ್ಟರೆ ಅಂದರೆ ನಿಮ್ಮ ಇಳುವರಿ ಜಾಸ್ತಿ ಆಗುತ್ತೆ. ಅದರ ಬೆಳವಣಿಗೆಯನ್ನು ಕುಂಠಿತಗೊಳ್ಳಲ್ಲ, ಆದರೆ ಇಳುವರಿ ನಿಮಗೆ ಇಮ್ಮೆಚರ್ ಫುಡ್ ಅಂದರೆ ಎಳೆ ಕಾಯಿ ಇಳುವರಿ ಜಾಸ್ತಿ ಆಗಬೇಕು, ಎಲೆಗಳ ಇಳುವರಿ ಜಾಸ್ತಿ ಆಗಬೇಕಂದ್ರೆ ನೀವು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರು ಬಿಡಬೇಕಾಗುತ್ತೆ. ಎರೆ ಮಣ್ಣು, ಕೆಂಪು ಮಣ್ಣು, ಹಂಗೆ ಏನಾದರೂ ಇದು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳ ವಿಭಾಗದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಈಗ ಹಾವೇರಿ ವಿಭಾಗ, ಹಂಗಲ್ ವಿಭಾಗದಲ್ಲಿ ರೈತರು ಇದನ್ನ ಆಗಲೇ ಅಳವಡಿಸ್ಕೊಂಡಿದ್ದಾರೆ ಈ ಬೇಸಾಯ ಪದ್ಧತಿನ. ಹಂಗಲ್ ವಿಭಾಗದಲ್ಲಿ ಒಬ್ಬ ರೈತನ ಅಳವಡಿಸ್ಕೊಂಡಿದ್ದಾನೆ. ಅಂದರೆ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಈ ದಾಲ್ಚಿನ್ನಿ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ. ಸುಮಾರು 100-150 ಗಿಡ ಬೆಳೆಸಿದ್ದಾರೆ. ಅದರಲ್ಲಿ ಮ್ಯಾಂಗೋ ಮಿಶ್ರಿತ ಮತ್ತು ಸಪೋಟ ಮಿಶ್ರಿತ ಬೆಳೆಗಳನ್ನ ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ಸುಮಾರು ಕೊನೆಯ ವರ್ಷದಲ್ಲಿ ಸುಮಾರು 1.5 ಲಕ್ಷ ಪ್ರಾಫಿಟ್ ಆಗಿದೆ. 120-150 ಗಿಡದೊಳಗೆ ಒಂದು ಹೆಕ್ಟೇರ್ಗೆ ಇಳುವರಿ ಪ್ರತಿ ವರ್ಷ ಹೆಚ್ಚಕ್ಕೊಂತ ಹೋಗುತ್ತೆ. ಇಳುವರಿ ಅಂದರೆ ಅದು ಈಗ ಪ್ರಥಮ ಹಂತದಲ್ಲಿ ಅದ್ರ ಬೆಳವಣಿಗೆ ಹಂದ್ರ ಜಾಸ್ತಿ ಇರಲ್ಲ, ಹಂಗಾಗಿ ನಿಮ್ಮ ಹಂದ್ರ ಎಷ್ಟು ಬೆಳವಣಿಗೆ ಆಗುತ್ತಲ್ಲ ಅಷ್ಟು ನಿಮಗೆ ಅಂದರೆ ಕಾಯಿ ಬಿಡೋಕ್ಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮಗೆ 6-6.5 ವರ್ಷದ ನಂತರ ಸ್ವಲ್ಪ ಇಳುವರಿ ಜಾಸ್ತಿ ಆಗುತ್ತೆ. 6-10 ವರ್ಷವರೆಗೂ ಇಳುವರಿ ಚೆನ್ನಾಗಿರುತ್ತೆ. ಆಮೇಲೆ ನೀವು ಇರಿಗೇಷನ್, ಫರ್ಟಿಲೈಸರ್ ಟ್ರೀಟ್ಮೆಂಟ್ ಅದೆಲ್ಲ ಕೊಟ್ಟರೆ ನಿಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಈ ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಏನಾದರೂ ಆಕರ್ಷಣೆ ಇದೆಯಾ, ಇದನ್ನೇ ಆಯ್ಕೆ ಮಾಡ್ಕೊಳ್ಳಿ ಇದರ ಅನುಕೂಲ ಹಿಂಗಿದೆ ಅಂತ? ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆ ಅಂದರೆ, ಈಗ ಸಿನಮಮ್ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಚಕ್ಕೆ ಮತ್ತು ಎಲೆಗಳನ್ನಷ್ಟೇ ಒಂದು ಸಾಂಬಾರು ಪದಾರ್ಥವಾಗಿ ಉಪಯೋಗ ಮಾಡ್ತಿದ್ರು. ಚಕ್ಕೆ ಅಂತ ಕಟ್ ಮಾಡೋದಂದರೆ ಭಾಳಷ್ಟು ಸ್ವಲ್ಪ ಕಠಿಣ ವಿಧಾನ. ಅದನ್ನು ಏನು ಮಾಡ್ಬೇಕು, ಚಕ್ಕೆ ತೆಗಿಬೇಕಂದ್ರೆ ನಾವು 1-2 ವರ್ಷ ಸಸಿಗಳನ್ನ ನೆಲದ ಅಂತರದಲ್ಲಿ ಕಟಾವು ಮಾಡಬೇಕು. ಅದರಲ್ಲಿ ಬರೋದಂಥ ಕೌಲುಗಳು ಅಂದರೆ ಕಾಪೀಸ್ ಅಂತ ಹೇಳ್ತೀವಲ್ಲ ನಾವು, ಶೂಟ್ಸು, ಆ ಶೂಟ್ಸ್ನ ನೀವು ಸುಮಾರು 6 ತಿಂಗಳಿಂದ 1 ವರ್ಷ ನೀವು ಹಾಗೆ ಬಿಡಬೇಕು. ಅದನ್ನು ಕಟ್ ಮಾಡಿ ಅದರಿಂದ ನಾವು ತೊಗಟೆನ ತೆಗಿತಾರೆ. ಆದರೆ ಇದು ಭಾಳಷ್ಟು ಸ್ವಲ್ಪ ಲೇಬೋರಿಯಸ್, ಅಂದರೆ ಇದಕ್ಕೆ ಲೇಬರ್ಸ್ ಭಾಳಷ್ಟು ಬೇಕಾಗ್ತಾರೆ. ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಭಾಗದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಇವು ಅವರು ಮುಖ್ಯವಾಗಿ ಎಲೆ ಮತ್ತು ಎಳೆ ಕಾಯಿ ಅದಕ್ಕೆ ಕಾನ್ಸಂಟ್ರೇಟ್ ಭಾಳಷ್ಟು ಮಾಡ್ತಾಯಿದ್ದಾರೆ. ಎಳೆ ಮುಗ್ಗಾದರೆ, ಎಳೆ ಕಾಯಿ ಆದರೆ ನಿಮಗೆ ಬಿಡಿಸೋದು ಭಾಳಷ್ಟು ಈಸಿ. ಅದನ್ನು ಮುಖ್ಯವಾಗಿ ಈ ಮಾರ್ಚಿಂದ ಸ್ಟಾರ್ಟ್ ಆಗುತ್ತದು. ಮಾರ್ಚ್ ಜೂನ್ ಒಳಗೆ ಅದನ್ನು ಆ ಕಾಯಿನ ಹರಿದು ಅದನ್ನು ಡ್ರೈ ಮಾಡಿ ಅಂದರೆ ಒಣಗಿಸಿ ಅದನ್ನು ಸಾಂಬಾರು ಪದಾರ್ಥ ಅಂಗಡಿಗಳಿಗೆ ಮಾರಾಟ ಮಾಡ್ತಾರೆ. ಸುಮಾರು 700-800 ರೂಪಾಯಿ ಕಿಲೋ ಇದೆ ಅದು ಎಳೆ ಕಾಯಿ ಆದರೆ. ಹಾಗಾಗಿ ಲೆಬೋರಿಯಸ್ ಅಂತೇಳಂದ್ರೆ ಸಣ್ಣ ಸಣ್ಣ ಕೆಲಸಗಳು, ಅದು ಹಾರ್ವೆಸ್ಟಿಂಗ್ ಟೈಮ್ ಅಂದರೆ ಚಕ್ಕೆ ತೆಗೆಯೋದು ಮಾತ್ರ ಸ್ವಲ್ಪ ಲೆಬೋರಿಯಸ್. ಆದರೆ ಅದನ್ನು ಕಟಾವು ಮಾಡಬೇಕು. ಕಟಾವು ಮಾಡಿದ್ಮೇಲೆ ಅದನ್ನು ಚಕ್ಕೆ ತೆಗಿತೀವಲ್ಲ, ಅದಕ್ಕೆ ಸ್ವಲ್ಪ ನೈಪುಣ್ಯತೆ ಬೇಕಾಗುತ್ತೆ. ಅಂದರೆ ನಾವು ಸ್ಪೆಷಲಿಸ್ಟ್ ಬೇಕಾಗ್ತಾರೆ ಅದನ್ನು. ಅದು ಆ್ಯಕ್ಚುಲಿ ಆ ತೊಗಟೆಯನ್ನು ತೆಗೆದಾಗ ಅದರಲ್ಲಿ 4 ಥರ ವಿಭಾಗಗಳಿವೆ. ಕ್ವಿಲ್ಲಿಂಗ್ಸ್ ಅಂತಾರೆ, ಕ್ವಿಲ್ಸ್ ಅಂತಾರೆ ಮೊದಲನೇದಾಗಿ. ಅಂದರೆ ಅದು ಭಾಳಷ್ಟು ಉತ್ತಮ ಮಟ್ಟದ ಗುಣದ ಚಕ್ಕೆ ಅದು. ಕ್ವಿಲ್ಸ್ ಕ್ವಿಲ್ಲಿಂಗ್ಸ್ ಅಂತಾರೆ. ಅಂದರೆ ಅದು ಆ ತೊಗಟೆ ಕ್ವಿಲ್ಸ್ ಮಾಡ್ಬೇಕಾದ್ರೆ ಏನು ಮುರಿದಂಥ ಭಾಗಗಳಿರ್ತಾವಲ್ಲ ಅದನ್ನು ನಾವು ಕ್ವಿಲ್ಲಿಂಗ್ಸ್ ಅಂತೇಳಿ. ಅದಕ್ಕೆ ಸ್ವಲ್ಪ ದರ ಕಡಿಮೆ. ಮತ್ತು ಫೆದರಿಂಗ್ಸ್ ಅಂತ ಬರುತ್ತೆ, ಅಂದರೆ ಚಕ್ಕೆ ತೆಗೆದಾದ್ಮೇಲೆ ಅದು ಮೇಲಿನ ಪೊರೆ ಏನಿರ್ತಾವೆ ಅದನ್ನು ತೆಗಿತಾರೆ, ಅದು ಫೆದರಿಂಗ್ಸ್ ಅಂತೀವಿ. ಮತ್ತು ಚಿಪ್ಸ್ ಅಂದರೆ ನೀವು ತೊಗಟೆ ಮೇಲಿನ ಭಾಗ ಏನಿರುತ್ತಲ್ಲ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಮಾರ್ತಾರೆ. ಸೊ ನಿಮಗೆ ಇಷ್ಟು ಎಲ್ಲ ನಿಮಗೆ ಗ್ರೇಡಿಂಗ್ ಅಂದರೆ ಮಾಡಬೇಕಂದ್ರೆ ನಿಮಗೆ ಲೇಬರಲ್ಲಿ ನೈಪುಣ್ಯತೆ ಬೇಕು. ಸೊ ಅದಕ್ಕೋಸ್ಕರ ಈ ಚಕ್ಕೆ ತೆಗೆದಲ್ಲ ಒಂಥರ ಲೇಬರಿಸ್. ಇದನ್ನು ಮಾರಾಟ ಹೇಗೆ ಮತ್ತು ಬೇಡಿಕೆ ಎಲ್ಲಿ ಹೆಚ್ಚಾಗಿ? ಬೇಡಿಕೆ ಮುಖ್ಯವಾಗಿ ಸಾಂಬಾರು ಪದಾರ್ಥ ಮಾಡುವಂಥ ಕೈಗಾರಿಕೆ ಅಥವಾ ಉದ್ಯಮಗಳಲ್ಲಿ ಭಾಳಷ್ಟು ಬೇಡಿಕೆ ಇದೆ. ಮತ್ತು ಎಣ್ಣೆ ತೆಗಿತಾರೆ, ಇದರಿಂದ ಬರೋಂಥ ಎಣ್ಣೆ ಭಾಳಷ್ಟು ಉಪಯೋಗ. ಇದನ್ನು ಮೆಡಿಸಿನ್ಸ್ ಉಪ ಅಂದರೆ ಮೆಡಿಸಿನ್ಸ್ಗೂ ಉಪಯೋಗ ಮಾಡ್ತಾರೆ ಮತ್ತು ಸಾಂಬಾರು ಪದಾರ್ಥಗಳಲ್ಲಿ ಉಪಯೋಗ ಮಾಡ್ತಾರೆ. ಈ ಉದ್ಯಮಗಳಲ್ಲಿ ಭಾಳಷ್ಟು ಬೇಡಿಕೆ ಇದೆ. ಬಯಸಿ ಬಯಸಿ ಆಹಾರದಲ್ಲಿ ಬಯಸಿ ತಿನ್ನುವಂತಹ ದೇಶ ಅಥವಾ ಪ್ರದೇಶ ಹಂಗೇನಿಲ್ಲ, ಇಡೀ ಜಗತ್ತಿನ ಎಲ್ಲ ಕಡೆ ಇದನ್ನ ಇಡೀ ಜಗತ್ತಲ್ಲೇ ತಿಂತಾರೆ. ಮುಖ್ಯವಾಗಿ ಇದು ಬೆಳೆಯೋದು ಮಾತ್ರ ಶ್ರೀಲಂಕಾ, ಇದ್ರ ನೇಟಿವ್ ಅಂದ್ರೆ ಮೂಲಸ್ಥಾನ ಶ್ರೀಲಂಕಾ ಮತ್ತೆ ಭಾರತನೇ. ಆದರೆ ಇದನ್ನ ಬಿಟ್ಟು ಈಗ ಚೀನಾದಲ್ಲಿ ಕೂಡ ಬಹಳಷ್ಟು ಬೆಳೀತಾರೆ. ಆದರೆ ಚೀನಾದಲ್ಲಿ ಬೆಳೆಯುವಂತ ದಾಲ್ಚಿನ್ನಿ ಗಿಡ ಅಂದ್ರೆ ಸಿನಮಮ್ ಕ್ಯಾಶಿ ಅಂತೆಲ್ಲ, ಅದ್ರಲ್ಲಿ ಕೊಮರಿನ್ ಕಂಟೆಂಟ್ ಅಂತ ಇರುತ್ತೆ. ಅದು ಕೊಮರಿನ್ ಕಂಟೆಂಟ್ ಜಾಸ್ತಿ ಇದ್ದಷ್ಟು ನಿಮಗೆ ಕಾರ್ಸಿನೋಜೆನಿಕ್ ಅಂದರೆ ನಿಮ್ ಕ್ಯಾನ್ಸರ್ಕಾರಕ ಅಂಶ ಅದರಲ್ಲಿ ಇರುತ್ತೆ. ಸೊ ಹಾಗಾಗಿ ಈಗ ಏನು ಮಾಡ್ತಿದ್ದಾರೆ ಅಂದರೆ ಸಿನಮಮ್ ಕ್ಯಾಶನ್ನೆಲ್ಲ ನಮ್ಮ ದಾಲ್ಚಿನ್ನಿ ಗಿಡದ ಚಕ್ಕೆ ಜೊತೆ ಮಿಕ್ಸ್ ಮಾಡಿ ಮಾರಾಟ ಮಾಡೋ ಚಾನ್ಸ್ ಇದೆ. ಅದಕ್ಕೋಸ್ಕರ ಅದು ಭಾಳಷ್ಟು ಬೇಗ ಬೆಳೆಯುತ್ತೆ ಸಿನಮಮ್ ಕ್ಯಾಶಿಯ, ಮತ್ತು ಅದರದ್ದು ಚಕ್ಕೆ ತೆಗೆಯುವಂಥ ವಿಧಾನ ಕೂಡ ಭಾಳಷ್ಟು ಸುಲಭ. ಚಕ್ಕೆ ನಮ್ಮ ದಾಲ್ಚಿನ್ನಿ ಗಿಡಕ್ಕೆ ಹೋಲಿಸಿದ್ದಾರೆ. ಇದು ಎಷ್ಟು ಎತ್ತರ ಬೆಳೆಯುತ್ತೆ? ಇದು ಅರಣ್ಯದಲ್ಲಾದರೆ ನಿಮಗೆ ಸುಮಾರು 10 ಮೀಟರ್ ಇಂದ 15 ಮೀಟರ್ವರೆಗೂ ಬೆಳೆಯುತ್ತೆ. ರೈತರದ ಅಂದರೆ ನಿಮ್ಗೆ ರೈತರ ಹೊಲದಲ್ಲಾದರೆ ನೀವು ಭಾಳಷ್ಟು ಎತ್ತರ ಮೇಂಟೈನ್ ಮಾಡಿದ್ರೆ ಬೆಳೆಸಿದರೆ ನಿಮಗೆ ನಿಮಗೆ ಕಾಯಿ ಕೀಳೋದು ಎಲೆ ಕೀಳೋದು ಭಾಳಷ್ಟು ಕಷ್ಟ. ಅಷ್ಟು ಎತ್ತರಕ್ಕೆ ಹತ್ತಿ ಅದಕ್ಕೋಸ್ಕರ ಏನು ಮಾಡ್ತಾರೆ, ನಿಮಗೆ ಸುಮಾರು 8 ಮೀಟರ್ ಒಳಗೆ ನೀವು ಅಷ್ಟೇ ನೀವು ಎತ್ತರನ ಮೇಂಟೈನ್ ಮಾಡಿದ್ರೆ ನಿಮಗೆ ನಿಮ್ಗೆ ಯಾವುದೇ ಒಂದು ಎಲೆ ಕೀಳೋದು ಅಥವಾ ಕಾಯಿ ಕೀಳೋದು ಭಾಳಷ್ಟು ಈಸಿ ಆಗುತ್ತೆ. ಇದು ಭಾಳಷ್ಟು ಎತ್ತರನ ಬೆಳೆಯುತ್ತೆ. ಸುಮಾರು ಈಗ ಕಾಡುಗಳಲ್ಲಾದರೆ ಸುಮಾರು 10 ರಿಂದ 15 ಮೀಟರ್ವರೆಗೂ ಈ ಮರಗಳನ್ನ ನಾವು ನೋಡ್ಬೋದು. ನೀವು ಬೇರೆ ಈ ಆಗುಂಬೆ ಈ ಕಡೆ ಎಲ್ಲ ನೋಡಿದ್ರೆ ನೀವು ಈವನ್ 20 ಮೀಟರ್ವರೆಗೂ ನೋಡ್ಬೋದು ಕಾಡನ್ನೆಲ್ಲಾದ್ರೆ. ಆದರೆ ಹೊಲಗಳಲ್ಲಿ ಅವರು ಭಾಳಷ್ಟು ಸಣ್ಣದಾಗಿ ಸಣ್ಣ ಎತ್ತರಕ್ಕೆ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಈಗ ಕಾಯಿ ಕೀಳಬೇಕು ಮತ್ತು ಎಲೆ ಕೀಳಬೇಕಂದ್ರೆ ಭಾಳಷ್ಟು ಕಷ್ಟ ಆಗಬಾರ್ದು ಅಂತ ಅದೇ ಇದನ್ನ ಪೊದೆ ರೂಪದಲ್ಲಿ ಮಾಡ್ತಾರೆ. ಪೊದೆ ರೂಪದಲ್ಲಿ ಮೇಂಟೈನ್ ಮಾಡಿ ಅಂದರೆ ಪೊದೆ ರೂಪದಲ್ಲಿ ಮಾಡಿದ್ರೆ ಅವರಿಗೆ ನೀವು ಸುತ್ತ ಕಾಯಿ ಕೀಳೋಕ್ಕೂ ಮತ್ತು ಎಲೆ ಕೀಳೋಕ್ಕೂ ಭಾಳಷ್ಟು ಅನುಕೂಲ ಆಗುತ್ತೆ. ಅಷ್ಟು ನಿರ್ವಹಣೆ ಮಾಡಬೇಕು 8 ಮೀಟರ್ ಅಂತೇಳಿದಾಗ ಹೇಗೆ ಅದನ್ನು ಕಟ್ ಮಾಡ್ತಾ ಇರಬೇಕಾ? ಪ್ರತಿ ವರ್ಷ ಕಟ್ ಮಾಡ್ಕೊತ ಹೋಗ್ಬೇಕು. ನೀವು ಕಟ್ ಮಾಡಿದಷ್ಟು ಅದರ ಎಲೆನೂ ಚೆನ್ನಾಗಿ ಬರುತ್ತೆ ಮತ್ತು ಕಾಯಿ ಕೂಡ ಚೆನ್ನಾಗಿ ಬರುತ್ತೆ. ಹಂಗೆ ಬಿಡಬಾರ್ದು. ಹಂಗೆ ಬಿಟ್ಟರೆ ಅದರ ಎತ್ತರ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಹೊಸ ಎಲೆಗಳು ಜಾಸ್ತಿ ಬರೋಲ್ಲ ಮತ್ತು ನೆಕ್ಸ್ಟ್ ಹೂವು ಕೂಡ ಜಾಸ್ತಿ ಆಗೋಲ್ಲ. ಅದಕ್ಕೋಸ್ಕರ ಅದನ್ನು ನೀವು ವರ್ಷ ನೀವು ನಿಮ್ಮ ಕಾಯಿ ಮತ್ತು ಎಲೆ ಕಿತ್ತಮೇಲೆ ಸ್ವಲ್ಪ ಸೈಡ್ ಬ್ರಾಂಚಸ್ ಎಲ್ಲ ಕಟಾವು ಮಾಡಿ ಮತ್ತು ಎತ್ತರನ ನೀವು ಜಾಸ್ತಿ ಬಿಡಬಾರ್ದು. 8 ಮೀಟರ್ಗಿಂತ 6 ರಿಂದ 8 ಮೀಟರ್ ಮೇಲೆ ನೀವು ಜಾಸ್ತಿ ಬಿದ್ದಷ್ಟು ನಿಮಗೆ ಮುಂದೆ ನಿಮಗೆ ಲಾಸ್ ಅಂತಲ್ಲ, ನೀವು ಕೀಳೋಕ್ಕೆ ಭಾಳಷ್ಟು ತೊಂದರೆ ಆಗುತ್ತೆ. ಅಂದರೆ ಎಲೆನ ಮತ್ತು ಎಳೆ ಕಾಯಿನ ಕೀಳೋಕ್ಕೆ ನಿಮಗೆ ತೊಂದರೆ ಆಗುತ್ತೆ. ಮತ್ತು ಅವಾಗ ನಾವು ಏನಾದರೂ ಬೇರೆ ಏಣಿ ಅಂಥವೆಲ್ಲ ಉಪಯೋಗ ಮಾಡೋಕ್ಕಾಗುತ್ತೆ. ಎತ್ತರ ಕಡಿಮೆ ಇದ್ದಷ್ಟು ನಿಮಗೆ ಆಳುಗಳಿಗೆ ಎಲೆ ಮತ್ತು ಮಗ್ಗನ ಕೀಳೋಕ್ಕೂ ಭಾಳಷ್ಟು ಅನುಕೂಲ ಆಗುತ್ತೆ. ಕೊಟ್ಟು ಇಷ್ಟೆಲ್ಲ ದಾಲ್ಚಿನ್ನಿ ಕುರಿತು ಮಾಹಿತಿಯನ್ನು ಕೊಟ್ರಿ ಹನುಮಂತಪ್ಪ ಅವರೇ. ಇಲ್ಲಿ ತನಕ ಈ ದಾಲ್ಚಿನ್ನಿ ಬೆಳೆ ಬೇಸಾಯ ಕ್ರಮಗಳ ಕುರಿತು ಆ ಬೆಳೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ದಾಲ್ಚಿನ್ನಿ ಬೆಳೆ ಬೇಸಾಯ ಕುರಿತು ಶಿರಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ಉತ್ಪನ್ನಗಳ ಉಪಯೋಗ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಹನುಮಂತಪ್ಪ ಎನ್ನುವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಭಟ್ಕಳದ ಕಾಯ್ಕಿಣಿಯ ಕಾಳಮ್ಮ ಗೊಂದ ಮತ್ತು ಸಂಗಡಿಗರಿಂದ ಗೊಂದ ಸಮುದಾಯದ ಹಾಡುಗಳು. ಬಾಜಿಂಕೊಟಗಂಡೇ ಬೈಲ ಮುಂದ ಬರವಂದೇ ಸಣ್ಣ ಸುಳಿಯೋರೇ ಸಣ್ಣ ಸುಳಿಯೋರೇ ಎದುರಾಗಿ ಬರವಂಗೆ ದಿಟ್ಟಿ ಮುಟ್ಟದಿಯೇ ಮಗ ದಿಟ್ಟಿ ಮುಟ್ಟಲಿಯೇ ಮಗನಿಗೋ ಸ್ವಸಿಯಾಗೋ ದಿಟ್ಟಿ ಮಂತರ ಸೇಸಿಡೋ ಸೋ ತಿಟ್ಟಿ ಮಂತರ ಸೇ ಸಿಡದ ದೌನ ತಾಯೇ ಕಂಡ ವರದಿ ತೀತಿಲೋ ಕೂರ ಮ್ಯಾನೇಲಿ ಅಕ ಬಂದೆ ತಮ್ಮಯ್ಯ ನಾ ಕೂರ ದೀತಿ ನೀನಾಗಾದು ಊರದಿಟ್ಟೆ ನಿನಗದ ತಮ್ಮ ಕೇಳೋದಿಟ್ಟೆ ಮಂತರ ಸೇಸಿಡೋ ದಿಟ್ಟಿ ಮಂತರ ಸೇಸಿಡದ ದೌನ ತಾಯಿ ಕಂಡ ವರದಿಟ್ಟಿ ತಿಲೋ ಗೆದ್ದೇ ಕೊಬ್ಬರಿ ಕಡದಂತೆ ಗಿಳಿಯೋದಿ ತಂದೋ ಕೋದೋ ಗಿಳಿಯೋದಿ ತಂದೋ ಕೊದರೊಂದ ತಾಯವ್ವ ಮಗದಿ ತಂದ ಮೊಡೋದಿ ಗೆದ್ದೇ ಸುದ್ದಿ ಮತ್ತೆ ನೀಗ ಮುದ ಮಗನ ದಂಡೆ ಬರೋ ಮಗನ ದಂಡೆ ಬರತ ದೀನಂದೇಳೆ ಸುದ್ದಿ ನಮ್ಮೂರಿಗೆ ಬರೋ ದಿಲ್ಲಿಗೋ ಆನೆ ಮೆನ ಬಂದಿದ ವಸಗೆದೆ ನಂಬ ವಸ ಕ್ಯಾರೆ ವಸಗೆರೆ ಕಂಠದ ಮ್ಯಾನೆ ನಾನೇ ಗಿಡ ಕೆಳಗೇರಿಳೋ ಈಗಿನ ಕೆಳಗೆ ನಿಡದಾನೆ ನಮ್ಮ ತಮ್ಮ ಬಾವಗ ನೀಡ ನೀಯೇ ನೀಡೋ ಬಾವಗ ನೀಡಾನೆ ನಂದಿ ನಿಡ ತೋಳ ಹೋಗಿ ಬನಿ ಬಾವ ತಾಳ ಹೋಗಿ ಬನಿ ಬಾವ ತಳಗ ರಾತ್ರಿಯ ಮನ್ನೆ ಲಾನಿ ಕೊಟವಾದ ಕೇ ತ್ಯಾರ ಅನಿ ಕಟ್ಲಕೋ ಲಸ್ಬಾಣ ಬಿಡ್ಲಕೋ ಇನ್ನೊಂದಾಡ್ಲಕೋ ಚವ ಒಂದಡಲಕೋ ಚೌಲ ಮೂತಿನ ಕೊಟ್ಟ ಇಂದ ಸಾವೂರಿಯ ಗೆಲೋ ದಿಲ್ಲಿಗೋ ಕುದುರೆ ಮೆನ ಬಂದಿದ ಹೊಸಗೆ ದೇ ನಂಬ ಹೊಸ ಕ್ಯಾರೆ ದೇ ನಂಬ ವಸಗರಿ ಕಂಠದ ಮ್ಯಾನೆ ಕುದುರೆಗಿಂತ ಕೆಳಗೇರಿಳೋರೇ ಕುದುರೆಗಿಂತ ಕೆಳಗೇರಿದಾನೆ ನಮ್ಮ ತಮ್ಮ ಲಕ್ಕಗ ನೀಡ ನೀಯೇ ನೀಡೋ ತೋಳ ಕುದುರೆ ಕಟ್ಲಕೋ ಲರ್ಸಬಾಣ ಬಿಡ್ಲಕೋ ಇನ್ನೊಂದಡಲಕೋ ಚವಲವೇ ಕೋ ಚೌಲ ಮುತ್ತಿನ ಕೊಟ್ಟ ಲಿನ್ನಂದ ಸಾವೂರಿಯ ಗೆಲೋ ಆರು ಸಾವಿರ ಬಾಣ ಮೂರು ಸಾವಿರ ಬಿರಸೋಲ್ ಹನ್ನೆರಡು ಸಾವಿರದ ಹೊಗಲ ಬತ್ತಿ ಹನ್ನೆರಡು ಸಾವಿರದ ಹೊಗಲ ಬತ್ತಿ ಬೆಳಕಿಗೆ ದ್ವರಿ ಮಗ ರಥವೇರೆ ಬರೋ ಅರಮಣ ಸುರ ಬಾಣ ಸುರಗೆ ಸುತ್ತನ ಬಾಣ ಜಗೋಡೋ ತಾರೆ ಜಗ ಜಗೋಡೋ ತಾರೆ ಜಗವಲ ಜಗಪುತ್ರೈನ ದಿಬ್ಬಾಣೋ ದೀತೆ ಬರೋ ತಾರೆ ಅಂದೊಳ ಬೈಲಲ್ಲಿ ಚಂದೊಳ ಗೋಳಿಯ ಮಾರ ಬಾಣ ಹಾರಿದವೇ ಗಗ ಬಾಣ ಹಾರಿದವೇ ಗಗನ ಕೈಲಿ ಊರ ಬಾಲೈ ಬಂದೋರೇ ಸುಬೋ ನಾಮೇ ಹೀರೆಲ್ಲ ಅಳಿಯನ ಕಾಣಬೇಕಂದೆ ನಿತ್ರ ಸಂಪೋಗೆಯ ಮರ ಸಾರೆ ನಿತ್ರ ಸಂಪುಗೆಯ ಮರಸ ರತ್ತೆ ದೀರೋಲ್ ಯಂತ್ರ ಮ್ಯಾನಳಿಯ ಬರೋತಾನೆ ಯಂತ್ರ ಮ್ಯಾನಳಿಯ ಬರತ ನೀಲಂದಳೆ ತಿರುಗಿ ಮಾಳುಗಿಗೆ ನ್ಯಾಡಾದಾರೆ ಸೋ